ಭಾಷೆ ಎಂಬತ್ತೆರಡು ಕಿಂಚ ಅನ್ಯತ್ ನ ದುಶ್ಚರಿತಾತ್ ಪ್ರತಿಷಿದ್ಧಾತ್ ಶ್ರುತಿ ಸ್ಮೃತಿ ವಿಹಿತಾತ್ ಪಾಪಕರ್ಮಣಃ ಅವಿರತಃ ಅನುಪರತಃ. ಯಾರು ತಮ್ಮ ದುಷ್ಟ ನಡವಳಿಕೆಗಳಿಂದ, ಚಾರಿತ್ರ್ಯಹೀನವಾದ ನಡವಳಿಕೆಗಳಿಂದ, ಮಾಡಬಾರದು ಎಂದು ಹೇಳಿದ ಶ್ರುತಿಯ ವಾಕ್ಯಗಳನ್ನು ಮಾಡುವುದರ ಮೂಲಕವಾಗಿ ಏನು ಪಾಪ ಅಲ್ಲಿ ಪ್ರಾಪ್ತ ಆಗ್ತದೆ, ಆ ಪಾಪ ಕರ್ಮಗಳಿಂದ ನ ಅವಿರತಃ ಅನುಪರತಃ, ಯಾರು ಇನ್ನೂ ನಿವೃತ್ತವಾಗಿಲ್ಲ, ಅವುಗಳನ್ನು ಬಿಟ್ಟುಕೊಟ್ಟಿಲ್ಲ, ಅವುಗಳನ್ನು ಕಳ್ಕೊಂಡಿಲ್ಲ, ಇಂದ್ರಿಯ ಲೋಲುಪ್ತತೆಯನ್ನು ಬಿಟ್ಟುಕೊಟ್ಟಿಲ್ಲ, ಅವರಿಗೆ ಅವರ ವಿಚಾರವನ್ನು ಮಾತಾಡೋದು ಹೌದಾ. ದುಶ್ಚರಿತಾತ್ ಯಾರು, ಈ ದುಶ್ಚರಿತ ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಹೇಳ್ತಾರೆ. ಮೊದಲನೇ ಅರ್ಥ ಹೇಳ್ತಾರೆ ದುಶ್ಚರಿತ ಅಂದ್ರೇನು, ನಡವಳಿಕೆ ಹೀನ. ಎರಡನೇ ಹೇಳ್ತಾರೆ ಪ್ರತಿಷಿದ್ಧಾದ ಶ್ರುತಿ ಸ್ಮೃತಿ ವಿಹಿತಾದ, ಶ್ರುತಿಗಳು ಸ್ಮೃತಿಗಳು ಹೇಳಿಕೊಟ್ಟಿರುವಂತಹ ಮಾಡಬೇಡ ಅನ್ನುವ ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಏನು ಪಾಪಗಳನ್ನು ಅವರು ತಂದುಕೊಳ್ತಾರೋ ಅಂತಹ ಕರ್ಮಗಳನ್ನು ನ ಅವಿರತಃ ನ ಅನುಪರತಃ, ಅವುಗಳನ್ನು ಬಿಟ್ಟುಕೊಟ್ಟಿಲ್ಲ, ಅವುಗಳನ್ನು ಇನ್ನೂ ತ್ಯಾಗ ಮಾಡಿಲ್ಲ. ಇದರಿಂದ ಏನಾಗ್ತದೆ, ಅವನು ಅಶಾಂತನಾಗೆ ಉಳಿತಾನೆ. ಯಾಕೆ, ನ ಅಶಾಂತ ಮನಸ್ಸಃ, ಅವನು ಭಾಷ್ಯ ನೋಡಿ ಅವಿರುದ್ಧ ಅನುಕೃತ ನಾಪಿ ಇಂದ್ರಿಯ ಲೌಲ್ಯಾತ್ ಅಶಾಂತ ಅನುಪರತಃ ನಾಪಿ ಅಸಮಾಹಿತಃ ಅನೇಕ ಅಗ್ರಮನಃ ಕ್ಷಿಪ್ತ ಚಿತ್ತಃ ನಾಪಿ ಇಂದ್ರಿಯ ಲೌಲ್ಯಾತ್ ಇಂದ್ರಿಯ ಭೋಗಗಳಲ್ಲಿ ಲೋಲಾಡುವುದನ್ನ ಬಿಟ್ಟು ಇರಲು ಯಾರಿಗೆ ಸಾಧ್ಯವಾಗಿಲ್ಲವೋ ಇಂದ್ರಿಯ ಲೋಲ್ಯಾತ ಅರ್ಥಾತ್ ಅಶಾಂತ ಅರ್ಥಾತ್ ಅನುಪರತಃ ಅವುಗಳನ್ನ ಬಿಟ್ಟು ಇರಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ ಅಂತಂದರೆ ನಾಪಿ ಅಸಮಾಹಿತ ಯಾರ ಮನಸ್ಸು ಏಕಾಗ್ರತೆಯಲ್ಲಿ ನಿಲ್ಲುವುದಿಲ್ಲವೋ ಅವರಿಗೆ ಅಸಮಾಹಿತ ಮನಸ್ಸಃ ಅಂತ ಕರೀತಾರೆ ಅವರು ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅವರು ಸಮಾಧಾನ ಅನ್ನೋದೇ ಇರೋದಿಲ್ಲ ಯಾಕೆಂದರೆ ಅವರು ಡೆಫಿನೇಷನ್ ಕೊಡ್ತಾರೆ ಅನೇಕ ಅಗ್ರಮನ ಮನಸ್ಸು ಅನೇಕಾನೇಕ ಗುರಿಗಳಲ್ಲಿ ಕನ್ಫ್ಯೂಸ್ ಗೊಂದಲಕ್ಕೆ ಒಳಗಾಗಿರ್ತದೆ ಹೀಗೆ ಮನಸ್ಸು ಯಾವಾಗ ಗೊಂದಲಕ್ಕೆ ಒಳಗಾಗ್ತದೆ ಆವಾಗ ಅದಕ್ಕೆ ಏಕಾಗ್ರತೆ ಅನ್ನೋದು ಇರೋದಿಲ್ಲ ಮನಸ್ಸಿನ ಏಕಾಗ್ರತೆಗಾಗಿ ಅತಿ ಪ್ರಮುಖವಾದ ಸಾಧನ ನಾವು ನಮ್ಮ ಕ್ಷೇತ್ರವನ್ನು ಆದಷ್ಟು ಪರಿಮಿತಿಯೊಳಗೆ ಇಟ್ಕೋಬೇಕು ಎಷ್ಟು ನಾವು ಮಿತಿಯೊಳಗೆ ನಮ್ಮ ಕ್ಷೇತ್ರವನ್ನು ಇಟ್ಕೋತೀವಿ ಕಾರ್ಯವ್ಯವಹಾರ ಕ್ಷೇತ್ರಗಳನ್ನು ಎಷ್ಟು ಮಿತಿಯಲ್ಲಿ ಇಟ್ಕೋತೀವಿ ಮನಸ್ಸು ಅಷ್ಟು ಮಿತಿಯಲ್ಲಿರುತ್ತದೆ ಮನಸ್ಸು ಎಷ್ಟು ಮಿತಿಯಲ್ಲಿರುತ್ತದೆ ಅಷ್ಟು ಅದು ಏಕಾಗ್ರತೆಯನ್ನು ಹೊಂದುತ್ತದೆ ಎಷ್ಟು ಕಾರ್ಯಕ್ಷೇತ್ರವನ್ನು ವಿಶಾಲ ಮಾಡ್ತಾ ಹೋಗ್ತೀವಿ ಮನಸ್ಸು ಅಷ್ಟು ಚಂಚಲಿತವಾಗ್ತದೆ ಎಷ್ಟು ಚಂಚಲಿತವಾಗ್ತದೆ ಅಷ್ಟು ಅದಕ್ಕೆ ಅನೇಕ ಅಗ್ರಮನಃ ಆಗ್ತದೆ ಆದ್ದರಿಂದಾಗಿ ಸಮಾಧಾನವನ್ನು ಕಳ್ಕೊಳ್ತದೆ ಆ ಒಂದು ಶಬ್ದ ಸಾಕು ನಿಮಗೆ ಅನೇಕ ಅಗ್ರಮನಃ ಆ ಡೆಫಿನೇಷನ್ ಏನು ತೋರಿಸ್ತದೆ ಅಂದರೆ ವಿಕ್ಷಿಪ್ತ ಚಿತ್ತ ಚಿತ್ತ ಅಂದರೆ ಅಂತಃಕರಣ ಯಾರ ಮನಸ್ಸು ಬುದ್ಧಿಗಳು ಚಂಚಲತೆಗೆ ಒಳಗಾಗಿಬಿಡ್ತಾವೋ ಅವರಿಗೆ ವಿಕ್ಷಿಪ್ತ ಚಿತ್ತ ಅಂತ ಕರೀತಾರೆ ವಿಕ್ಷಿಪ್ತ ಚಿತ್ತ ಈಗ ಯಾವ ಥರ ಚಿತ್ತ ಇರಬೇಕು ಭಾಷ್ಯ ಸಮಾಹಿತ ಚಿತ್ತೋ ಅಪಿ ಸನ್ ಸಮಾಹಿತ ಚಿತ್ತೋ ಅಪಿ ಸನ್ ಸಮಾಧಾನ ಫಲಾರ್ಥಿತ್ವಾತ್ ನಾಪಿ ಅಶಾಂತ ಮನ ಮಾನಸ ವ್ಯಾಪೃತ ಚಿತ್ತ ಕೆಲವರಿಗೆ ಏಕಾಗ್ರತೆ ಚೆನ್ನಾಗಿರುತ್ತೆ ಹೌದು ಅವ್ರು ಹೇಳ್ತಾರೆ ಸಮಾಹಿತ ಚಿತ್ತ ಅಪಿ ಅವನ ಮನಸ್ಸು ಅತ್ಯಂತ ಸಮಾಧಾನದಿಂದ ಇರ್ತದೆ ಅದು ಏನು ಮಾಡೋದು ಸಮಾಧಾನ ಫಲಾರ್ಥಿತ್ವಾದ ಸಮಾಧಾನ ಫಲಾರ್ಥಿತ್ವಾದ ಅವನು ಮನಸ್ಸು ಶಾಂತವಾಗಿದ್ದರೂ ಸಮಾಧಾನವನ್ನು ಹೊಂದಬೇಕು ಅನ್ನುವಂಥ ತೀವ್ರ ಆಸಕ್ತಿಯಿಂದ ಕೂಡಿದವನಾಗಿರುತ್ತೆ ಈಗ ಹೇಳಿ ಅವನ ಮನಸ್ಸು ಸಮಾಧಾನ ಇರ್ತದ ಏಕಾಗ್ರತೆಯಿಂದ ಕೂಡಿದ್ದಾಗ್ಯೂ ಕೂಡ ಒಂದು ಈ ಪ್ರಕಾರವಾದ ಇಚ್ಛಾ ಅವನಿಗಿದ್ದದ್ದೇ ಆದರೆ ಯಾವ ಥರ ಇಚ್ಛಾ ನಾ ಸಮಾಧಾನವಾಗಿರಬೇಕು ನಾನು ಶಾಂತನಾಗಿರಬೇಕು ಅನ್ನುವ ಇಚ್ಛಾ ಅವನಿಗಿದ್ದದ್ದೇ ಆದರೆ ಆ ಇಚ್ಛೆ ಬೆನ್ನತ್ತಿ ಹೋಗ್ತಾ ಇರೋದರಿಂದ ಆಗಬಹುದು ಆಗಲಿಕ್ಕಿಲ್ಲ ರಾಗದ್ವೇಷಗಳ ಬೀಜಗಳು ಇದ್ದೇ ಇರ್ತವೆ ಈ ರಾಗದ್ವೇಷದ ಬೀಜಗಳು ಅವನಿಗೆ ಸಮಾಧಾನದಿಂದ ಇರಿಸಿಕೊಡುವುದಿಲ್ಲ ಅದು ಹೇಳ್ತಾರೆ ಅವರು ಏನೋ ಸಮಾಹಿತ ಚಿತ್ತ ಅಪಿ ಸನ್ನ ಅವನು ಚಿತ್ತವನ್ನು ಸಮಾಧಾನದಲ್ಲಿ ಇಟ್ಕೊಳ್ಳುವಂಥ ಏಕಾಗ್ರತೆಯಲ್ಲಿ ಇಟ್ಕೊಳ್ಳುವಂಥ ಸಾಧ್ಯತೆ ಇದ್ದಾಗ್ಯೂ ಕೂಡ ಸಮಾಧಾನ ಫಲ ಅರ್ಥಿತ್ವಾದ ನನಗೆ ಸಮಾಧಾನ ಸಿಗಲಿ ಅನ್ನುವಂಥ ಫಲವನ್ನು ಹುಡುಕೊಂಡು ಹೋಗ್ತಾ ಇರ್ತಾನೆ ಆದ್ದರಿಂದ ಅಶಾಂತ ಮನಸ್ಸಃ ಆದ್ದರಿಂದ ಅವನು ಹೇಳ್ತಾನೆ ಅಶಾಂತ ಮನಸ್ಸು ಅವನ ಮನಸ್ಸು ಶಾಂತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ವ್ಯಾಪೃತ ಚಿತ್ತ ಅದು ಗೊಂದಲಕ್ಕೆ ಒಳಗಾಗಿರ್ತದೆ ಯಾಕೆ ಅಂತಂದರೆ ಸಮಾಧಾನಕ್ಕೆ ಮನಸ್ಸಿನ ವ್ಯಾಪಾರ ಕಡಿಮೆ ಆಗಬೇಕು ಈ ಫಲವನ್ನು ಹುಡುಕಿಕೊಂಡು ಹೋದಾಗ ಏನಾಗ್ತದೆ ಮನಸ್ಸಿನ ವ್ಯಾಪಾರ ಜಾಸ್ತಿ ಆಗ್ತದೆ ಯಾವ ಮನಸ್ಸು ವ್ಯಾಪಾರವನ್ನು ಕಳೆದುಕೊಂಡು ಶಾಂತವಾಗಿರಬೇಕಾಗಿತ್ತೋ ಅಂತಹ ಕೆಪ್ಯಾಸಿಟಿ ಇವನಿಗಿದ್ದಾಗ್ಯೂ ಕೂಡ ಇವನು ಆ ಫಲವನ್ನು ಹುಡುಕಿಕೊಂಡು ಹೋಗುವುದರಿಂದಾಗಿ ಶಾಂತಿ ಇವನಿಗೆ ಸಿಗೋದಿಲ್ಲ. ಅಶಾಂತ ಮಾನಸ ವ್ಯಾಪೃತ ಚಿತ್ತ. ಭಾಷ್ಯ ಪ್ರಜ್ಞಾನೇನ ಬ್ರಹ್ಮ ವಿಜ್ಞಾನೇನ ಏನಂ ಪ್ರಕೃತಂ ಆತ್ಮಾನಂ ಆಪ್ನುಯಾತ್. ಪ್ರಕೃತಂ ಆತ್ಮಾನಂ ಆಪ್ನುಯಾತ್. ಈ ಸದ್ಯೆ ಯಾವ ಆತ್ಮ ವಿಚಾರವು ಇಲ್ಲಿ ಜಿಜ್ಞಾಸದಲ್ಲಿದೆಯೋ, ಸದ್ಯೆ ಜಿಜ್ಞಾಸ ಯಾವ ವಿಷಯವನ್ನು ನಡೀತಾ ಇದೆ, ಆತ್ಮನ ವಿಚಾರವಾಗಿ ನಾನು ಯಾರು, ಅಹಂ ಪ್ರತ್ಯಯ ಆಲಂಬನ, ನಾನು ಯಾರು ಅನ್ನೋ ವಿಷಯದಲ್ಲಿ ಏನು ಜಿಜ್ಞಾಸ ನಡೀತಾ ಇದೆ. ಈ ಪ್ರಕೃತಂ ಆತ್ಮಾನಂ ಆಪ್ನುಯಾತ್, ಆ ಆತ್ಮನನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಹೇಗೆ ಸಾಧ್ಯ? ಮೇಲೆಲ್ಲ ಹೇಳೋದ್ರಿಂದ ಸಾಧ್ಯ ಆಗಲಿಲ್ಲ. ಅಸಮಾಹಿತ ಚಿತ್ತ, ಅದು ಸಾಧ್ಯ ಆಗಲಿಲ್ಲ. ಹಾಗಾದರೆ ಯಾವುದರಿಂದ ಸಾಧ್ಯ? ಪ್ರಜ್ಞಾನೇನ ಬ್ರಹ್ಮ ವಿಜ್ಞಾನೇನ. ಬ್ರಹ್ಮಜ್ಞಾನವನ್ನು ಸ್ಪಷ್ಟ ಮಾಡಿಕೊಳ್ಳುವುದರಿಂದ, ಬ್ರಹ್ಮಜ್ಞಾನದ ವಿಷಯದಲ್ಲಿ ಸ್ಪಷ್ಟತೆ ಇರಬೇಕು. ಓ ಬಿ ಠೀಕ್ ಎ ಬಿ ಠೀಕ್ ಕುಚು ಬಿ ಠೀಕ್ ನೈ ಹೋತಾ, ಎಲ್ಲರೂ ಅವರು ಆತ್ಮ ಪರಮಾತ್ಮ ನಿಮ್ಮಂಗೆ ಮಾತಾಡ್ತಾರೆ ಸ್ವಾಮಿ, ಇದೇ ಆತ್ಮ ಪರಮಾತ್ಮನೇ ಮಾತಾಡ್ತಾರೆ, ಎಲ್ಲರೂ ಆತ್ಮ ಪರಮಾತ್ಮ ಶಬ್ದ ಉಪಯೋಗ ಮಾಡ್ತಾರೆ ಅಂದಷ್ಟಕ್ಕೆ ಎಲ್ಲರೂ ರೆಡಿ ಅಂತ ಹೇಳಿ ಬರೋದಿಲ್ಲ. ಬರೋ ಬೋರ್ಡ್ ಹಾಕಿರ್ತಾರೆ, ಊಟ ಸಿದ್ಧವಾಗಿದೆ, ಊಟ ಸಿದ್ಧವಾಗಿದೆ ಅಂತ ಬೋರ್ಡ್ ಹಾಕಿದ್ದಕ್ಕೆ ನೀವು ಒಳಗೆ ಹೋದ್ರೆ ನೀವು ಊಟ ಮಾಡುವಂತ ಊಟ ಇರಬೇಕಲ್ಲ ಅಲ್ಲಿ, ಅರ್ಥ ಆಗಿಲ್ಲ. ಎಲ್ಲ ಅಂಗಡಿಯ ಹೊರಗೂ ಬೋರ್ಡ್ ಹಾಕಿರ್ತಾರೆ, ಊಟ ಸಿದ್ಧವಾಗಿದೆ, ಊಟ ಸಿದ್ಧವಾಗಿದೆ, ಊಟ ಸಿದ್ಧವಾಗಿದೆ. ಆದರೂ ನೀವು ಒಳಗೆ ಹೋಗೋದಿಲ್ಲ, ಏನು ಮಾಡ್ತೀರಿ? ನೋಡ್ತೀರಿ ಎಂಥ ಊಟಪ್ಪ ಇದು, ನಾವು ಉಣ್ಣೋ ಊಟ ಇಲ್ಲಿದೆಯಾ, ನಮಗೆ ಬೇಕಾದ ಆಹಾರ ಇಲ್ಲಿದೆಯಾ, ಅದೇ ನಮಗೆ ಏನು ಬೇಕು ಏನು ಬೇಡ ಅನ್ನುವ ಡಿಸ್ಕ್ರಿಷನ್ನೇ ಇಲ್ಲದಂಥ ಕುರಿಗಳು ನಾವು, ವಿವೇಕವನ್ನೇ ಕಳೆದುಕೊಂಡಂಥ ಕುರಿಗಳು ನಾವು. ಈಗ ಹೋಗಿ ನಮಗದು ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಹೆಂಗೆ ಸಾಧ್ಯ? ಡಿಸ್ಕ್ರಿಷನ್, ನಾನು ಯಾರು ಈ ವಿಷಯವನ್ನು ತಿಳಿಸಿಕೊಡು, ಈ ಜಗತ್ತು ಏನಿದೆ, ಈಶ್ವರ ಯಾರು, ಈ ಮೂರರ ತತ್ವ ಏನು, ಈ ತತ್ವದ ಜಿಜ್ಞಾಸ ಎಲ್ಲಿ ನಡೀತಾ ಇದೆಯೋ ಅದು ನಮ್ಮ ಊಟ. ಓ ಬೋರ್ಡ್ ಹಾಕ್ತಾರ ಇಲ್ಲಂದ್ರೆ ಹಾಕ್ತಾರ ಬೋರ್ಡ್, ಕೋಳಿ ಸಾರಿದೆ, ಮೀನು ಸಿಗುತ್ತದೆ, ಮೀನು ಊಟ ಸಿಗುತ್ತದೆ, ಬೋರ್ಡ್ ಹಾಕ್ತಾರೆ. ಇಲ್ಲಿ ಜೀವ ಜಗತ್ತು ತತ್ವವನ್ನು ತಿಳಿಸಿಕೊಡುತ್ತಾರೆ ಅಂತ ಯಾರು ಬೋರ್ಡ್ ಹಾಕ್ತಾರೆ? ಹೌದಪ್ಪ ಬೋರ್ಡ್ ಹಾಕ್ತಾರೆ ಅಂತಂದ್ರೆ ನಾವು ಹೋಗ್ಬೋದಾಯ್ತು, ಕೂತ್ಕೋಬಹುದಾಯ್ತು, ಕೇಳಬಹುದಾಗಿತ್ತು. ಆದರೂ ಒಂದು ಲಕ್ಷಣ ಇದೆ, ಇವರು ಭಗವದ್ಗೀತಾ ಉಪನ್ಯಾಸ ಮಾಡುತ್ತಾರೆ, ಇವರು ಉಪನಿಷತ್ ವಿಚಾರವಾಗಿ ಮಾಡುತ್ತಾರೆ, ಮಾತಾಡುತ್ತಾರೆ. ಇದು ಸ್ಥೂಲವಾದಂಥ ಒಂದು ವಿಷಯದ ಪರಿಚಯ. ಅಲ್ಲಿಗೂ ನಿಮಗೆ ಬೇಕಾಗಿದ್ದೆ ಅದು ಸಿಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಉಪನಿಷತ್ ಹೇಳ್ತೇವೆ ಅಂತ ಕೂಡಿಸ್ಕೊಂಡು ಪುರಾಣ ಹೇಳೋರು ಎಷ್ಟು ಬಂದ್ಬೇಕು ನಿಮಗೆ? ಉಪನಿಷತ್ ಹೇಳ್ತೀವಿ ಅಂತ ಕರ್ಕೊಳ್ತಾರೆ, ಪುರಾಣ ಹೇಳ್ತಾರೆ, ಎಷ್ಟು ಜನ ಬೇಕಪ್ಪ? ಹೀಗಾಗಿ ಸಮಯದ ಪರಿಹಾರ ಏನು ನಾ ಹೇಳ್ತೇನೆ, ನೀವು ಪರಿಹಾರ ಇದೇನು ಅಂದರೆ ಒಂದ್ಬಿಟ್ಟು ಹತ್ತು ಸಲ ಡಿಸಪಾಯಿಂಟ್ಮೆಂಟ್ ಆಗಲೇಬೇಕು. ಅದು ಅಡಿಗೆ ಪುರಿ ಬೆಳಗ್ಗೆ ಹಾಕಿದ್ವು ಅಂತಂದ್ರೆ, ಬೆಳಬೆಳಗ್ಗೆ ಹಾಕಿದ್ವು ಅಂತಂದ್ರೆ ಎಷ್ಟು ಕರಿಬೇಕು ಅಷ್ಟು ಕರೆದಿಲ್ಲ. ಹೌದಾ? ಆಮೇಲೆ ಎಷ್ಟು ಕರಿಬೇಕು ಅಷ್ಟು ಕರೆದಿದ್ದಾದ್ರೆ ಅದು ಅದೊಂದು ಟೇಸ್ಟ್ ಬೇರೆ ಇರ್ತದೆ. ಇದು ನಿಮ್ಮ ಹಲ್ಲಿ ಬರೋಂಗಿಲ್ಲ, ಅದಕ್ಕೆ ಹಿಂಗೆ ಮಾಡೀವಿ. ನಿಮ್ಮ ಉತ್ತರ ಸರಿ ಅದು, ನಿಮ್ಮ ಉತ್ತರ ಸರಿ ಅದು. ಆದರೆ ನಾವು ಒಬ್ಬನೇ ಅಲ್ಲ, ನಾವು ಊಟಕ್ಕೆ ಕೂತ್ಕೊಂಡು ತಿಂಡಿ ಕೂತದ್ದಲ್ಲಿ. ಸೊ ಹಾಗಾದ್ರೆ ಪಕ್ವವಾದಂತಹ ಅಡಿಗೆ ಯಾವುದು ಅಂತ ಸಿದ್ಧ ಆಗಬೇಕಾದ್ರೆ ಚೆನ್ನಾಗಿ ಕರಿಬೇಕಾಗ್ತದೆ. ಸೊ ಒಬ್ಬರು ಸ್ವಾಮಿ, ಇನ್ನೊಂದು ಮಠ, ಮತ್ತೊಂದು ಆಶ್ರಮ ಎಲ್ಲ ಹೋಗಿ ಅಲ್ಲಿ ಪೂರ್ವ ಚೆನ್ನಾಗಿ ಕರೆದು ಕರೆದು ಕರೆದು ಕರೆದು, ಹಾಂ ಇದು ಬ್ಯಾಡ ಬಿಡಪ್ಪ, ಇದು ಬ್ಯಾಡ ಬಿಡಪ್ಪ, ಕೊನೆಗೆ ಒಂದು ಕಡೆ ಸಿದ್ಧವಾಗ್ತದೆ. ಆ ಸಿದ್ಧವಾದಂಥ ಸ್ಥಾನ ನಿಮಗೆ ತಕ್ಕಿದ್ದಾದರೆ ಪ್ರಜ್ಞಾನೇನ, ಅಲ್ಲಿ ಜ್ಞಾನೋಪದೇಶ. ಆ ಜ್ಞಾನೋಪದೇಶ ಹೇಗಿರ್ತದೆ? ಜೀವ ಬ್ರಹ್ಮ ಐಕ್ಯ, ಅದು ಜೀವೇಶ್ವರ ಐಕ್ಯ. ಜೀವೇಶ್ವರ ಐಕ್ಯವನ್ನು ತಿಳಿಸಿಕೊಡುವಂತಹ ಉಪದೇಶವೇ ಜ್ಞಾನೋಪದೇಶ. ಆ ಜೀವೇಶ್ವರ ಐಕ್ಯವೇ ಜ್ಞಾನ, ಆ ಜ್ಞಾನವೇ ಮೋಕ್ಷ. ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನ ಆಗಿದ್ರೆ ಇನ್ನೂ ಮೋಕ್ಷದ ಅನುಭವ ಆಗಿದೆ. ಇದು ಹೆಂಗಿದೆ? ಚಂದದ ಇದೆ. ಜ್ಞಾನ ಆಗ್ಯದಂತ ಮುಂಗೇನ್ ಮಗನ್, ಆದ್ರೆ ಮೋಕ್ಷದ ಅನುಭವ ಆಗಿದೆ. ಮತ್ತೆ ಮತ್ತೆ ನಾವು ಹೇಳಬೇಕಾಗ್ತದೆ, ಜ್ಞಾನ ಬೇರೆ ಅಲ್ಲ, ಮೋಕ್ಷ ಬೇರೆ ಅಲ್ಲ. ಮೋಕ್ಷ ಇದು ಯಾವುದೋ ಒಂದರ ಫಲ ಅಲ್ಲ. ಯಾಕೆ? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್? ಮೋಕ್ಷ ಇದು ಫಲಸ್ವರೂಪದಲ್ಲಿ ಸಿಗೋದಿಲ್ಲ. ಅದೇನು, ಯಾವುದೋ ಯಾವುದೋ ಒಂದು ವೃಕ್ಷದಲ್ಲಿ ಪ್ರಾಪ್ತವಾಗುವಂತಹ ಹಣ್ಣಲ್ಲ, ಯಾವುದೋ ಭೂಮಿಯಲ್ಲಿ ಉತ್ಪತ್ತಿ ಮಾಡುವಂತಹ ಬೆಳೆ ಅಲ್ಲ, ಯಾರೋ ಹೋಗಿ ತಂದು ಕೊಡುವಂತಹ ವಸ್ತು ಅಲ್ಲ. ನ ಆಪ್ಯಂ ನ ಪ್ರಾಪ್ಯಂ ನ ಸಂಸ್ಕಾರ್ಯಂ. ಸಂಸ್ಕಾರ್ಯ ಪಾತ್ರೆಗಳು ಕಿಲುಬು ಹೋಗಿರ್ತವೆ. ಆ ಕಿಲುಬು ಹೋಗಿರುವ ಪಾತ್ರೆಗಳನ್ನು ಏನು ಮಾಡ್ತೀರಿ? ಬೆಳಗ್ಗೆ ನೀವು ಚೆನ್ನಾಗಿ ತಿಕ್ತೀರಿ. ಈಗ ಹೊಸ ಪಾತ್ರೆ ಬಂತ, ಏನು ಮೊದಲೇ ಇತ್ತು? ಅದು ಮೊದಲ ಪಾತ್ರೆ ಥರ ಕಾಣಿಸ್ತಾನೆ ಇರಲಿಲ್ಲ, ಅದು ಅದ ಮೇಲೆಲ್ಲ ಕೂತಿತ್ತು. ಹೌದಾ? ಹಾಗೆ ಆತ್ಮ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಅದ ಮೇಲೆ ಏನು ಕೂತ್ಕೊಂಡಿದೆ? ಅಜ್ಞಾನ ಮೆತ್ಕೊಂಡ್ಬಿಡಿದೆ. ಸೊ ಅದನ್ನ ಏನು ಮಾಡ್ಬೇಕು? ಈಗ ತಿಕ್ಕಬೇಕು. ಏನು ಹಚ್ಚಿ ತಿಕ್ಕಬೇಕು? ತಿಕ್ಕ ದಿವಸ ಬೆಳಗ್ಗೆ ಸಂಜೆಗೆ ಮೈಸೂರು ಸ್ಯಾಂಡಲ್ ಸೂಪ್ ಹಚ್ಚಿ ತಿಕ್ಕೆ ತಿಕ್ತೀಯ. ಮತ್ತು ಯಾಕೆ ಆತ್ಮಜ್ಞಾನ ಆಗಿಲ್ಲ ಸ್ವಾಮಿ? ದೇಹ ತಿಕ್ಕಿರೆ ಆಗೋದಿಲ್ಲ ಸ್ವಾಮಿ, ಮನಸ್ಸನ್ನು ತಿಕ್ಕಬೇಕು. ಅವನು ತಿಕ್ಕ ಮನಸ್ಸು. ಅಜ್ಞಾನ ಮನಸ್ಸಿಗೆ ಮೆತ್ಕೊಂಡದ, ಆತ್ಮನಿಗೆ ಮೆತ್ಕೊಂಡದ, ಆತ್ಮನಿಗೆ ಆತ್ಮನಿಗೆ ಮೆತ್ಕೊಂಡದ. ಅಂದರೆ ಆತ್ಮ ತಿಕ್ಕಬೇಕು, ಮನಸ್ಸು ಯಾಕೆ ತಿಕ್ತಿ? ನ ಆಪ್ಯಂ ನ ಪ್ರಾಪ್ಯಂ ನ ಸಂಸ್ಕಾರ್ಯಂ ನ ಉತ್ಪಾದ್ಯ. ಇವು ನಾಲ್ಕಕ್ಕೂ ಆತ್ಮ ಒಳಪಡುವುದಿಲ್ಲ. ಅಂದಮೇಲೆ ಆತ್ಮಜ್ಞಾನ ಇದು ಫಲ ಅಲ್ಲ, ಇದು ಘಟನೆ ಅಲ್ಲ. ನಾಲ್ಕೂರಿ ಕೂತ್ಕೊಂಡಿದ್ದಂತೆ ಪಟಕ್ಕಂತ ಜ್ಞಾನ ಆಗಿದೆ. ಅದು ನಾಲ್ಕೂರಿಗೆ ಅದೇ ಗಿಡದ ಕೆಳಗೆ ಮತ್ತು ಬೇರೆ ಎಲ್ಲೂ ಅಲ್ಲ. ಇದಕ್ಕೆ ಘಟನೆ ಅಂತ ಹೇಳ್ತಾರೆ. ಹೌದಲ್ಲ? ಬೆಳಿಗ್ಗೆ ಒಂದೂವರೆಗೆ ಆಕ್ಸಿಡೆಂಟ್ ಆಗ್ತದೆ ನೋಡ್ರಿ, ಘಟನೆ. ಏನಾದರೂ ಘಟಿಸಬೇಕಾದ್ರೆ ಅದಕ್ಕೇನು ಬೇಕು? ಸಮಯ. ಅದಕ್ಕೇನು ಬೇಕು? ದೇಶದ ಮಿತಿ. ಇಷ್ಟನೇ ಮೈಲುಗಲ್ಲು, ಅದಾದ ಮೇಲೆ ಇಷ್ಟನೇ ಫರ್ಲಾಂಗು. ದೇಶದ ಮಿತಿ, ಕಾಲದ ಮಿತಿ, ವಸ್ತುವಿನ ಮಿತಿ. ನಿಮ್ಮ ಆತ್ಮ ಯಾವ ವಸ್ತುವಿನ ಮಿತಿಯೊಳಗಿದ್ದಾನೆ, ಯಾವ ಕಾಲದ ಮಿತಿಯಲ್ಲಿದ್ದಾನೆ, ಯಾವುದು ದೇಶದ ಮಿತಿ ಇದೆ ಅವನಿಗೆ, ಮತ್ತು ಅದು ಬೋಧಿ ವೃಕ್ಷದ ಕೆಳಗೆ ಅಂತ ಹೆಂಗೆ ಹೇಳ್ತೀರಾ? ಮೋಸ ಮಾಡ್ತೀರಾ ಜನರಿಗೆ. ದಿಮಾಗ್ ಬುದ್ಧಿ ಚಾಯಿ ಹೆಂಗಿರುತ್ತೀರಿ ನೀವು? ಅದು ಅಲೌಕಿಕ. ನೀನು ಒಂದು ಶಬ್ದ ಮೊದಲು ಗೊತ್ತಿಲ್ಲ ಮಗನ ನಿನಗೆ, ಅದಕ್ಕೆ ಇನ್ನೊಂದು ಶಬ್ದ ತಿಳಿಸ್ತೀಯ, ಹೋಗಿ ಹೇಳು ಅಲೌಕಿಕ ಅಂದರೆ ಯಾವುದು? ಹಾಗೆ ಲೌಕಿಕವಾಗಿ ಹೇಳಿ ಬರೋದಿಲ್ಲ, ಆದ್ದರಿಂದ ಅಲೌಕಿಕ. ಅಲೌಕಿಕ ಡೆಫಿನೇಷನ್, ಯಾವುದು ಲೌಕಿಕವಲ್ಲವೋ ಅಲೌಕಿಕ. ಹಾಗಿಲ್ಲದ ಶಾಸ್ತ್ರ ಕ್ಲಿಯರ್ ಆಗಿ ಹೇಳಿದೆ, ಇದು ಪ್ರಾಪ್ತಿ ಮಾಡಿಕೊಳ್ಳುವುದಲ್ಲ, ಇದು ತಂದುಕೊಡುವುದಲ್ಲ, ಇದು ಉತ್ಪತ್ತಿ ಮಾಡುವುದಲ್ಲ, ಇದು ಸಂಸ್ಕಾರ ಮಾಡುವಂಥದ್ದಲ್ಲ. ಆತ್ಮ ಇವತ್ತು ನಾಲ್ಕು ಕ್ರಿಯೆಗಳಿಂದ, ನಾಲ್ಕು ಫಲಗಳಿಂದ ಅನ್ಯ ವಿಲಕ್ಷಣವಾಗಿದೆ. ಮತ್ತು ಹೆಂಗೆ ಸ್ವಾಮಿ ಕಾಲ ಮುರುಕು ಸುಮ್ಮನೆ ಹೋಗಿ ಒಬ್ಬ ಗುರುಗಳಿಗೆ ಶರಣ ಹೋಗಿ ಅದಕ್ಕೆ ಕೂತ್ಕೊ, ಇನ್ನು ಏನೇ ಕಿತಾಪತಿ ಮಾಡಬೇಡ, ಅಟ್ಲೀಸ್ಟ್ ಒಂದು 3 ವರ್ಷ ಆ ಕಾಲು ರಿಪೇರಿ ಆಗಬಾರ್ದು. ಆ 3 ವರ್ಷ ಕಾಲು ರಿಪೇರಿ ಒಳಗೆ ಆತಂದ್ರೆ ಮತ್ತೆ ರಿಗಡ್ತೀನಿ ನೀನು, ಬೇಡ ಸುಮ್ಮನೆ ಗೂಟ ಹೊಡ್ಕೊಂಡು ಕೂತ್ಕೊ ಗುರುಗಳ ಪಾದದಡಿಯಲ್ಲಿ ಸುಮ್ಮನೆ ಕೇಳಿ. ಪ್ರಜ್ಞಾನೇನ ಅದು ಶಬ್ದ, ನಾ ಏನೋ ಪುರಾಣ ಹೇಳಿಕೊತ್ತೆ ಅಂತ ತಿಳ್ಕೊಬೇಡ್ರಿ, ಶಬ್ದ ಇದೆಲ್ಲೇನು ಪ್ರಜ್ಞಾನೇನ. ಪ್ರಜ್ಞಾ ಅಂದರೆ ಬ್ರಹ್ಮ, ಪ್ರಜ್ಞಾನ ಅಂತಂದ್ರೇನು ಬ್ರಹ್ಮಜ್ಞಾನೇನ, ಬ್ರಹ್ಮ ವಿಜ್ಞಾನೇನ ಏನಂ ಪ್ರಕೃತಿ ಆತ್ಮಾನಂ ಆಪ್ನುಯಾತ್. ಇಂತಹ ಸದ್ಯದ ಜಿಜ್ಞಾಸದಲ್ಲಿದ್ದಂತಹ ಆತ್ಮನನ್ನು ಪಡೆಯಲು ಸಾಧ್ಯ, ಪಡೆದಂತೆ ಪಡೆಯಲು ಸಾಧ್ಯ. ಅಂತ್ಯ ಅನ್ನೋ ಶಬ್ದ ಸೇರಿಸಿದೆ, as if I got the Brahman, as if I got the Brahman. ಏನು as if ಅಂದರೆ? As if I am a king. ನೀ ಕಿಂಗ್ ಅಲ್ಲ ಅಂತ ಆತಲ್ಲ. ಯಹಾತು ದುಶ್ಚರಿತಾತ್ ವಿರತಃ ಇಂದ್ರಿಯ ಲೌಲ್ಯಾಚ್ಚ ಸಮಾಹಿತ ಚಿತ್ತಃ ಸಮಾಧಾನ ಫಲಾದಪಿ ಉಪಶಾಂತ ಮನಸಶ್ಚ ಆಚಾರ್ಯವಾನ್ ಪ್ರಜ್ಞಾನೇನ ಯಥೋಕ್ತಂ ಆತ್ಮಾನಂ ಪ್ರಾಪ್ನೋತಿ ಇತ್ಯರ್ಥ. ಈ 3 ಲೈನನ್ನು ಅಂಡರ್ಲೈನ್ ಮಾಡಿ. ಇದು ಒಂದು 100 ಉಪನಿಷತ್ತುಗಳನ್ನು ನೀವು ಅಭ್ಯಾಸ ಮಾಡಿದ್ರು ತಾತ್ಪರ್ಯ ಇದೇ 3 ಲೈನ್. ಯಾರು ದುಶ್ಚರಿತಾತ್ ವಿರತಃ, ದುಷ್ಟ ಚಾರಿತ್ರ್ಯ ನಡವಳಿಕೆಗಳಿಂದ ಯಾರು ನಿವೃತ್ತರಾಗಿದ್ದಾರೋ, ಇಂದ್ರಿಯ ಲೌಲ್ಯಾಚ್ಛ ಬಾಹ್ಯ ಸಾಧನಗಳೆಲ್ಲ ಇವು, ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂತಹ ಪ್ರಾರಂಭಿಕ ಸಾಧನೆಗಳು ಅದು ಎಲ್ಲ ಬರ್ತಾವ. ನಿನ್ನೇನು ಹೇಳಿದೆ, ಒಂದು ಗುರುಕುಲ ವಾಸ ಒಂದು ಅಧ್ಯಯನದ ಪೂರ್ವದಲ್ಲಿ ನಾವು ಇವುಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಇವನ್ನೆಲ್ಲ ತಯಾರಿ ಮಾಡಿಕೊಂಡು ಕಾಲು ಮುರಿದು ಬಂದು ಇಲ್ಲಿ ಕೂತ್ಕೋಬೇಕಾಗ್ತದೆ. ತಯಾರಿ ಮಾಡ್ಕೊಂಡು ಬಂದರೆ ಕಾಲು ಮುರಿಯೋ ಅವಶ್ಯಕತೆ ಇಲ್ಲ, ಎಲ್ಲ ಇನಫ್ ಆಗಿರ್ತದೆ. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧ ಸಮಾಧಾನ ಎಲ್ಲವನ್ನು ಚೆನ್ನಾಗಿ ರೂಢಿಸ್ಕೊಂಡ್ಬಿಟ್ಟಿರ್ತಾನೆ, ಮತ್ತೆ ಯಾಕೆ ಕಾಲು ಮುರ್ಕೋಬೇಕು? ಬ್ಯಾಂಡ್ ಕಾಲ್ ಮಾಡ್ಕೊಂಡ್ಬಾರ್ದು. ಸರಿಪ, ಈಗ ಇಂದ್ರಿಯ ಲೌಲ್ಯ ಈ ಏನು ಭೋಗದಲ್ಲಿ ಲೋಲಾಡುವುದಿದೆಯೋ ಅದು ಶಾಂತವಾಗಬೇಕು. ಸಮಾಹಿತ ಚಿತ್ತ ಮನಸ್ಸು ಸಮಾಧಾನಗೊಂಡಿರಬೇಕು. ಸಮಾಧಾನ ಫಲಾದಪಿ ಅವನು ಸಮಾಧಾನ ಹೊಂದಿದ್ದರೂ ಕೂಡ ಆ ಫಲವು ಅವನಿಗೆ ಪ್ರಾಪ್ತವೇ ಆಗಿದ್ದರೂ ಕೂಡ ಅವನು ಮತ್ತೆ ಅಲ್ಲಿ ಇಲ್ಲಿ ಇದನ್ನು ಬಯಸಿ ಅದನ್ನು ಬಯಸಿ ಹೋಗುವಂಥ ಪ್ರವೃತ್ತಿ ಅದು ಇರತಕ್ಕದ್ದಲ್ಲ, ಅದನ್ನು ಕಳ್ಕೊಂಡಾನೆ. ಹೌದೋ ಉಪಶಾಂತ ಮಾನಸಶ್ಚ ಅದನ್ನು ಇದನ್ನು ಹುಡುಕಿಕೊಂಡು ಅಲ್ಲಿ ಇಲ್ಲಿ ಹೋಗುವಂತಹ ಪ್ರವೃತ್ತಿ ಕೂಡ ಏನಾಗಿದೆ ಅವನಿಗೆ ಶಾಂತವಾಗಿದೆ, ಉಪಶಾಂತ ಮಾನಸಶ್ಚ. ಆಮೇಲೇನು ಇಷ್ಟಾದ ಮೇಲೆ ಅವನಿಗೆ ಆಚಾರ್ಯನೂ ಪ್ರಾಪ್ತನಾಗಿದ್ದಾನೆ. ಇಷ್ಟು ಆಯ್ತಪ್ಪ ಆಚಾರ ಸಿಗಲ್ಲ ಅಂದ್ರೆ ಮುಂದೇನು? ಇಷ್ಟು ಆದ ನಂತರವೂ ಆಚಾರ್ಯ ಸಿಗಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಆಗಿ ಹೋಗ್ತದಲ್ಲ. ಅವನಿಗೆ ಹಾಗಾಗಲಿಲ್ಲ, ಅವನಿಗೆ ಯಾರು ಸಿಕ್ಕಿದ್ದಾರೆ, ಆಚಾರ್ಯನು ಸಿಕ್ಕಿದ್ದಾನೆ. ಆಚಾರ್ಯವಾ, ಅವನಿಂದ ಉಪದೇಶವು ಪ್ರಾಪ್ತವಾಗಿದೆ. ಏನು ಉಪದೇಶ? ಜೀವ ಬ್ರಹ್ಮ ಐಕ್ಯ ಉಪದೇಶವು ಪ್ರಾಪ್ತವಾಗಿದೆ. ಈ ಉಪದೇಶ ಪ್ರಾಪ್ತವಾದಂಥದ್ದಾಗಿದ್ದರೆ ಪ್ರಜ್ಞಾನೇನ, ಆ ವಿಶಿಷ್ಟವಾದಂತಹ ಜ್ಞಾನದಿಂದ ಯಥೋಕ್ತಂ ಆತ್ಮಾನಂ ಪ್ರಾಪ್ನೋತಿ ಇತ್ಯರ್ಥ. ನಾವು ಹೇಳಿದಂತಹ ಪ್ರಕೃತ ಆತ್ಮನನ್ನು ಅವನು ಹೊಂದುತ್ತಾನೆ ಅನ್ನುವಂಥದ್ದು ಈ ಶ್ಲೋಕದಲ್ಲಿ ಸ್ಪಷ್ಟ ಮಾಡಿ ಈ ಮುಂದಿನ ಶ್ಲೋಕದಲ್ಲಿ ಈ ಭಾಗವನ್ನು ಮಂಗಳ ಮಾಡ್ತಾರೆ. ಯಸ್ಯ ಬ್ರಹ್ಮ ಚಕ್ಷತ್ರಂ ಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯ ಉಪಸೇಚನಂ ಕ ಇತ್ಥಾ ವೇದ ಯತ್ರ ಸಹ ಯಸ್ಯ ಬ್ರಹ್ಮ ಚಕ್ಷತ್ರಂ ಚ ಉಭೇ ಭವತ ಓದನಃ ಮೃತ್ಯು ಯಸ್ಯ ಉಪಸೇಚನಂ ಮೃತ್ಯು ಯಸ್ಯ ಉಪಸೇಚನಂ ಕ ಇತ್ಥಾ ವೇದ ಯತ್ರ ಸಹ. ಜ್ಞಾನಾನಂತರ ಮುಕ್ತನಾದ ನಂತರ ಈ ಆತ್ಮನು ಎಲ್ಲಿರುತ್ತಾನೆ? ಅದು ಜಿಜ್ಞಾಸ. ಆತ್ರಿ ಜ್ಞಾನಾನಂತರ ಮನೆಯಲ್ಲಿರ್ತಾನೋ ಮಠದಲ್ಲಿರ್ತಾನೆ? ಇಷ್ಟರ ಉತ್ತರ ಕೊಡಬೇಕು. ವ್ಯವಹಾರ ಮಾಡ್ತಾನೋ ಇಲ್ಲೋ? ಮಾಡ್ತಾನಂದ್ರೆ ಹಾಗಾದ್ರೆ ಎಂತೆಂಥ ವ್ಯವಹಾರ ಮಾಡ್ತಾನೆ, ಎಲ್ಲಿ ಮಾಡ್ತಾನೆ? ಅದೆಲ್ಲ ಸೇರಿಸಿ ಒಂದೇ ಉತ್ತರ ಕೊಟ್ಟು ಏನು ಹೇಳ್ತಾರೆ, ಯಾರಿಗೆ, ಚೆನ್ನಾಗಿ ಕೇಳ್ಕೊಳ್ಳಿ, ಯಾವನಿಗೆ ಬ್ರಹ್ಮ ಮತ್ತು ಕ್ಷತ್ರಂಚ, ಬ್ರಹ್ಮ ಚ ಕ್ಷತ್ರಂಚ, ಬ್ರಹ್ಮ ಕ್ಷತ್ರ, ಇಲ್ಲಿ ಸಮಸ್ತ ಜೀವರಾಶಿಗಳು, ಕ್ಷತ್ರ ಶಬ್ದ ಅರ್ಥ ಸಮಸ್ತ ಜೀವರಾಶಿಗಳು, ಬ್ರಹ್ಮ ಮತ್ತು ಕ್ಷತ್ರ ಇವನ್ನ ಉಪಲಕ್ಷಣವಾಗಿ ಹೇಳಿದ್ದಾರೆ. ಇದು ಡೈರೆಕ್ಟ್ ಅರ್ಥಗಳಿಲ್ಲ, ಇದಕ್ಕೆ ಉಪಲಕ್ಷಣ. ಹಾ, ಸೋ ಹೇಗೆ ಅಂದರೆ ಕಣ್ಣು ಇತ್ಯಾದಿ ಇಂದ್ರಿಯಗಳು. ಈ ಕಣ್ಣು ಅನ್ನೋ ಶಬ್ದ ಏನು ತೋರಿಸ್ತದೆ? ಬಾಕಿ ಇಂದ್ರಿಯಗಳಿಗೆ ಉಪಲಕ್ಷಣ. ಕಣ್ಣು ಇತ್ಯಾದಿ ಅಂದ್ರೆ ಶಬ್ದ ಸ್ಪರ್ಶಾದಿಗಳು, ಶಬ್ದ ಎರಡೇ ಉಪಯೋಗ ಮಾಡಿವೆ, ಆದ್ರೆ ಅವ ಎಷ್ಟು? ರೂಪ ರಸ ಗಂಧ, ಅವ್ರು ಹೇಳೇ ಇಲ್ಲ, ಆದರೆ ಅವೆಲ್ಲವನ್ನು ಹೇಳಿದಂತಾಯಿತು. ಅಟ್ಸೆಟ್ರಾ ಅಂತೀರಲ್ಲ ನೀವು, ಅಟ್ಸೆಟ್ರೇ ಮುಂತಾದ ಬ್ರಹ್ಮ ಸಮಸ್ತ ಜೀವರಾಶಿಗಳು ಯಾರಿಗೆ ಕೈತುತ್ತಾಗಿದೆಯೋ, ಬೋಧನ ಯಾವ ಯಾವನಿಗೆ ಸಮಸ್ತ ಜೀವರಾಶಿಗಳು ಜಗತ್ತು ಚರ ಚರ ಚರ ಅಚರ ಜಲ ಭೂಮಿಸ್ಥ ಇವಷ್ಟು ಜೀವರಾಶಿಗಳು ಮತ್ತು ಬ್ರಹ್ಮ ಎಲ್ಲವೂ ಯಾವನಿಗೆ ಒಂದು ತುತ್ತಾಗಿದೆಯೋ ಅವನು ಎಲ್ಲಿರ್ತಾನೆ ಹೇಳಿ? ಅವ ಎಲ್ಲಿರ್ತಾನೆ? ಇದು ನಾಟಕೀಯವಾದ ಪ್ರೆಸೆಂಟೇಷನ್. ಬ್ರಹ್ಮಜ್ಞಾನಿಯ ಸ್ಥಿತಿ ಏನು ಅನ್ನುವುದನ್ನ ಒಂದು ಚಿತ್ರ ನಿಮ್ಮೆದುರು ತೋರಿಸ್ತಾ ಇದ್ದಾರೆ. ಆ ಜ್ಞಾನಿ ದಿವಸ ಏನು ಊಟ ಮಾಡ್ತಾನೆ? ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ. ಪ್ರತಿ ಕ್ಷಣವು ಬ್ರಹ್ಮ ಕರ್ಮದಲ್ಲೇ ತೊಡಗಿರುತ್ತೆ. ಎಲ್ಲ ಜೀವರಾಶಿಗಳನ್ನು ನುಂಗ್ತಿರ್ತವೆ. ಅಂತ ಇಟ್ಕೊ, ಒಂದು ಕಲ್ಪನೆ, ಚಿತ್ರಕಲ್ಪನೆ ಮಾಡಿಕೊ. ಎಲ್ಲ ಜೀವರಾಶಿಗಳನ್ನು, ಚರಾಚರಗಳನ್ನು, ಜಗತ್ತು ಇತ್ಯಾ ಸೂರ್ಯ ಚಂದ್ರಾದಿಗಳನ್ನು ಒಂದೊಂದು ತುತ್ತನ್ನಾಗಿ, ಒಂದೇ ಒಂದು, ಒಂದೊಂದಲ್ಲ ಮತ್ತೆ, ಒಂದೇ ಒಂದು ತುತ್ತನ್ನಾಗಿ ನುಂಗಿದಂಥವನು ಅವನು ಯಾವನು? ಅವನು ಎಲ್ಲಿದ್ದಾನೆ ಅಂತ ಹೇಳ್ತೀರಪ್ಪ? ಹೇಳ ಬಾಯಿಂದ. ಅವನು ಎಲ್ಲೆಲ್ಲಿಯೂ ಇರೋದು ಅವನೇ, ಎಲ್ಲೆಲ್ಲಿಯೂ ಇರೋದು ಅವನೇ. ಉಭೇ ಭವತ ಓದನ, ಇವೆರಡು ಅವನಿಗೇನಾಗಿದೆ? ತುತ್ತಾಗಿದೆ. ಮೃತ್ಯು ಎಸ್ ಉಪಸೇಚನ, ಉಪಸೇಚನ ಅಂದ್ರೆ ಉಪ್ಪಿನಕಾಯಿ. ಯಮರಾಜ ಇದ್ದಾನಲ್ಲ, ಯಮರಾಜ, ಅವನ ಜ್ಞಾನಿಗೆ ಉಪ್ಪಿನಕಾಯಿ ಇದ್ದಾನೆ. ಬಂದ್ಯಾ ಬಾ ಸುಲದಪ್ಪ, ಇವ ಎಲ್ಲಿ ಸಾಯ್ತಾನ ಅಂತ ಹೇಳ್ತೀರಿ? ಸಾಯಿಸುವವನೇ ಇವನಿಗೆ ಉಪ್ಪಿನಕಾಯಿ ಆದ ಮೇಲೆ ಇವ ಇವನಿಗೆ ಸಾವಿಲ್ಲ, ಆತ್ಮನಿಗೆ ಸಾವಿಲ್ಲ. ಸಚ್ಚಿದಾನಂದ ಆತ್ಮನಿಗೆ ಅನಂತಾತ್ಮ, ಸತ್ಯಂ ಜ್ಞಾನಂ ಅನಂತಂ, ಸತ್ಯಂ ಆತ್ಮ, ಜ್ಞಾನಂ ಆತ್ಮ, ಅನಂತಂ ಆತ್ಮ. ಯಾವ ಆತ್ಮನು ಅನಂತವಾಗಿದ್ದಾನೋ, ಅಗಾಧವಾಗಿದ್ದಾನೋ, ಅರೂಪನಾಗಿದ್ದಾನೋ, ನಿಷ್ಕಳಂಕನಾಗಿದ್ದಾನೋ, ಶುದ್ಧನಾಗಿದ್ದಾನೋ, ಬುದ್ಧನಾಗಿದ್ದಾನೋ, ಕೇವಲವಾಗಿದ್ದಾನೋ, ಇಂತಹ ಈ ಆತ್ಮ ಎಲ್ಲಿದ್ದಾನ ಅಂತ ಹೇಳ್ತೀರಿ? ಹೆಂಗಿದ್ದಾನ ಅಂತ ಹೇಳ್ತೀರಿ? ಏನು ಮಾಡ್ಲಿಕ್ಕಿದ್ದಾನ ಅಂತ ಹೇಳ್ತೀರಿ? ಮಾಡಿದ್ದಲ್ಲ ನುಂಗಿ ನೀರು ಕುಡಿಯೋ ಇವ, ಇವು ಮಾಡ್ತಾನೆ. ಆದ್ದರಿಂದ ಕ ಇತ್ತ ವೇದ ಎಂದು ಸಹ ಉಪಸೇಚನಂ ಕ ಇತ್ತ, ಅವನು ಎಲ್ಲಿದ್ದಾನೆ, ಅವನು ಹೀಗೇ ಇದ್ದಾನೆ ಅಂತ ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ಯಾರು ಹೇಳಿ ಸಾಧ್ಯ? ಯಾರಾದರೂ ಒಬ್ರು ಹೇಳ್ತಾರೆ ಅಂದರೆ ಅವರು ಇವರಷ್ಟೇ ಜ್ಞಾನಿಗಳಾಗಬೇಕು. ಇವರಷ್ಟೇ ಜ್ಞಾನಿಗಳಾದವರು ಅವ್ರು ಯಾರಿಗೆ ಹೇಳಬೇಕು? ಅದನ್ನು ಅರ್ಥ ಮಾಡ್ಕೊಂಬವ್ರಿಗೆ ಹೇಳಬೇಕು. ಅದನ್ನು ಅರ್ಥ ಮಾಡ್ಕೊಂಬರು ಯಾರು? ಅದನ್ನು ತಿಳಿದವರು ಅದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಏನು ಹೇಳ್ತೀನಿ ಅದಕ್ಕೆ, ತಿಳಿದವನೇ ತಿಳಿದಾನು, ತಿಳಿದವರನ್ನು ತಿಳಿಯದವರು ತಿಳಿದವನನ್ನು ತಿಳಿಯದವರೆಂದೇ ತಿಳಿಯುತ್ತಾರೆ. ತಿಳಿತೇನ್ರಿ? ಇಲ್ಲರೆ ತಿಳಿದವರೇ ತಿಳಿದಾರು ತಿಳಿದವನನ್ನು, ತಿಳಿಯದವರು ತಿಳಿದವನನ್ನು ತಿಳಿಯದವರೆಂದೇ ತಿಳಿಯುತ್ತಾರೆ. ತಿಳ್ಕೊಳಿಕ್ಕಾಗುವುದಿಲ್ಲ. ತಿಳಿದವನನ್ನು ತಿಳಿದವನು, ಇವನು ತಿಳಿದವನು ಅಂತ ಹೇಳುವ ಅವಶ್ಯಕತೆ ಬೀಳೋದಿಲ್ಲ. ಆದ್ದರಿಂದ ಈ ಅರಿವು ಅನ್ನೋಂಥದ್ದು ಏನಾದ್ರೆ ಹೇಳೋ ಪ್ರಯತ್ನ ಮಾಡಲೇಬಾರದು, ಸುಮ್ಮನೆ ಇರಬೇಕು, ಆನಂದಿಸ್ಬೇಕು. ನಾನು ಹೇಳ್ತಾ ಇದ್ದೇನೆ, ಹಾರುವ ಪಕ್ಷಿಯಲ್ಲಿ ನಿನಗೆ ಆತ್ಮಾನಂದವನ್ನು ಗುರುತಿಸುವ ಶಕ್ತಿ ಬಂದಿಲ್ಲ ಅಂದರೆ ಇನ್ನೂ ಜ್ಞಾನ ಆಗಿಲ್ಲ. ಮಗುವಿನ ಕಣ್ಣಿನ ಹೊಳಪಿನಲ್ಲಿ, ನಕ್ಷತ್ರದ ಫಳಫಳ ಮೆರುಗಿನಲ್ಲಿ, ಸೂರ್ಯನ ಬಿಸಿಲಿನಲ್ಲಿ, ಸೂರ್ಯನ ಪ್ರಖರತೆಯಲ್ಲಿ, ನೀರಿನ ಜುಳುಜುಳು ಗಾನದಲ್ಲಿ ಆತ್ಮನನ್ನ ಕಂಡೀರಾ? ನಾವೇನು ಕಾಣ್ತೀವಿ? ಪರ್ರತಾರದು ಹೂವು ಅರಳುವಾಗ ನಿಮಗೆ ಆತ್ಮನನ್ನ ಕಾಣುವ ಶಕ್ತಿ ಬಂದಿದೆಯಾ? ಇಲ್ಲಿ ಮಾತಿಲ್ಲ, ಮಾತು ಕವಿ ಹೇಳ್ತಾನೆ, ಕಥೆಯನ್ನು ಲೇಖಕ ಹೇಳ್ತಾನೆ. ಅರಿವಿಗೆ ಮಾತಿಲ್ಲ, ಅದನ್ನು ಮೆಹಸೂಸ್ ಮಾಡಬೇಕು, ಆವಾಗ ಪೂರ್ಣ ಜ್ಞಾನ. ಅದು ಅಪರೋಕ್ಷ ಜ್ಞಾನ. ಅಲ್ಲಿ ತನಕ ನಾವೆಲ್ಲ ಚಂದ ಹೇಳ್ತಾರ್ರಿ, ಆತ್ಮನ ವಿಚಾರ ಹೇಳ್ತಾರೆ, ಭಾಳ ಚಂದ. ಏನಂತ ಒಂದು ಅದ ಅಂತ ಹೇಳೋದು, ಮೂರು ಕೋಶ ಬಿಟ್ಟು ಬೇರೆ ಅದು, ಮೂರು ಅವಸ್ಥೆ ಬಿಟ್ಟು ಬೇರೆ ಅದು, ಐದು ಲಕ್ಷ ಐದು ಕೋಶಗಳಲ್ಲಿ ಬೇರೆ ಇದೆ. ಸಾಕ್ಷಿ ಆಯ್ತಂತ್ರಿ ಅದು, ಯಾವಾಗಲೂ ಸಾಕ್ಷಿ ಆಯ್ತು. ನೀ ಏನು ಹೇಳಿಕತ್ತೀನಿ ಈಗ? ಏನು ಹೇಳಿಕತ್ತಿ? ಪರೋಕ್ಷ ಜ್ಞಾನ. ನಿನಗೆ ತಿಳಿದಿಲ್ಲ ಅಂತಿಲ್ಲ, ತಿಳಿದದ, ಆದ್ರೆ ಪರೋಕ್ಷವಾಗಿ ತಿಳಿದಿದೆ. ಹೇಗೆ ಸ್ವರ್ಗ ತಿಳಿದದೋ ಇಲ್ಲ ನಿನಗೆ? ತಿಳಿದ್ರೆ ಗರುಡ ಪುರಾಣ ಓದು ತಿಳಿತದೆ. ಸ್ವರ್ಗ ನರಕ ಎಲ್ಲ ವಿವರಿಸ್ತಾರೆ. ಹಾ ತಿಳಿದ ಸ್ವಾಮಿ, ಆದರೂ ನೀನು ತಿಳಿದಿಲ್ಲ ಅಂತ ಹೇಳ್ತೀನಿ. ಯಾಕೆ? ಸ್ವರ್ಗ ಇದೆ ಅನ್ನೋದು ನಿನಗೆ ಗೊತ್ತು, ಸ್ವರ್ಗ ಹೇಗಿದೆ ಅನ್ನೋದು ನಿನಗೆ ಗೊತ್ತು, ಆದರೂ ನಿನಗೆ ಸ್ವರ್ಗ ತಿಳಿದಿಲ್ಲ ಅಂತ ಹೇಳ್ತೀನಿ. ಮತ್ತೆ ಗೊತ್ತು ಗೊತ್ತು ಅಂತಂದ್ರೆ ಅದು ಪರೋಕ್ಷವಾಗಿ ಗೊತ್ತು. ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ, ಅದು ಕೇಸ್ ನಿಖಾಲಾಗಲಿಕ್ಕೆ ಒಂದು 20 ವರ್ಷ 25 ವರ್ಷ ಬೇಕು. ಕೋರ್ಟ್ ಇರೋದು ಅದಕ್ಕೆ ನ್ಯಾಯವನ್ನು ಕೊಡಲಿಕ್ಕೆ. 25 ವರ್ಷವೂ ನೀವು ಅವ್ರ ಮನೆಗೆ ಹೋಗಿ, ಏನಪ್ಪ ಎಲ್ಲಿಗೆ ಬಂತು ಕೋರ್ಟ್ ವಿಚಾರ ಆಗ್ತದೆ, ನಮ್ಮಂತನೇ ಆಗ್ತದೆ, ತೊಂದರೆ ಇಲ್ಲ, ನಾವೇನು ಮೋಸ ಮಾಡಿಲ್ಲ, ತಗಿಡ ಮಾಡಿಲ್ಲ, ಸುಳ್ಳೇಳಿಲ್ಲ, ಎಲ್ಲ ಎವಿಡೆನ್ಸ್ ಕೊಟ್ಟಿವಿ, ಆಗ್ತದೆ ಆಗ್ತದೆ ಆಗ್ತದೆ ಆಗ್ತದೆ ಅನ್ನೋದು ಗೊತ್ತದೆ. ಕೋರ್ಟ್ ಇರೋದೇ ನ್ಯಾಯವನ್ನು ಕೊಡಲಿಕ್ಕಾಗಿ ಗೊತ್ತದೆ, ಆದರೂ ನಿನಗೇನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅದು ಯಾವಾಗ ಆಗ್ತದೋ ಅವತ್ತ ಗೊತ್ತಾಗ್ತದೆ. ಅಲ್ಲಿ ತನಕ ಪರೋಕ್ಷ ಜ್ಞಾನ. ಬ್ರಹ್ಮನು ನಾನೇ, ನಾನು ಬ್ರಹ್ಮನಲ್ಲದೆ ಇನ್ನೊಂದು ಮತ್ತೊಂದು ಯಾವುದು ಅಲ್ಲ ಅನ್ನುವ ಈ ಸ್ಪಷ್ಟತೆ, ಈ ನಿಖರತೆ ಯಾರಿಂದ ನಮಗೆ ಪ್ರಾಪ್ತವಾಗಿ ಸಾಧ್ಯ ಅಂದರೆ, ಯಾರು ಅಷ್ಟೇ ಸ್ಪಷ್ಟವಾಗಿ ಅದನ್ನು ಗುರುತಿಸಿದ್ದಾರೆ. ಏನೆಂದು ಗುರುತಿಸಿದ್ದಾರೆ? ಬ್ರಹ್ಮನು ನಾನೇ ಅಂತ ಅವರು ಗುರುತಿಸಿದ್ದಾರೆ. ಅವರ ಸಾಮೀಪ್ಯದಲ್ಲಿ, ಅವರು ಹೇಳಿಕೊಡುವ ಕ್ರಮದಲ್ಲಿ ಈ ಜ್ಞಾನೋಪದೇಶವನ್ನು ಪಡೆದಿದ್ದಾದರೆ ಅವರಿಗೆ ಮಾತ್ರ ಅದು ಏನು ಅಂತ ಸ್ಪಷ್ಟವಾಗಿರುತ್ತದೆ. ಅನ್ಯಥಾ ಕ ಇತ್ತಂ, ಹೌದು ಕ ಇತ್ತಾ ವೇದ, ಯಾರು ತಾನೇ ಇವನನ್ನು ಹೀಗೆ ಅಂತ ಅರಿತುಕೊಳ್ಳಿಕ್ಕೆ ಸಾಧ್ಯ? ಇದೇ ಇವನ ದೇಶ, ಇದೇ ಇವನ ಕಾಲ, ಇದೇ ಇವನ ಮನೆ, ಹೀಗೆ ಇರ್ತಾನೆ. ಎಲ್ಲ ಒಟ್ಟು ಸೇರಿಸಿ ಅರ್ಜುನ ಪ್ರಶ್ನೆ ಕೇಳಿದ್ದದು. ಆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸಮಾಧಿಸ್ತಸ್ಯ ಹೇ ಕೇಶವ, ಸಮಾಧಿಸ್ತಸ್ಯ ಸ್ಥಿತಪ್ರಜ್ಞಸ್ಯ ಭಾಷಾ ಕಾ, ಹೇಗೆ ಬರ್ತಾನೆ, ಹೇಗೆ ಕೂಡ್ತಾನೆ, ಹೇಗೆ ಹೇಳ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ವ್ಯವಹಾರ ಮಾಡ್ತಾನೆ, ಯಾರು ಸ್ಥಿತಪ್ರಜ್ಞ ವ್ಯವಹಾರ ಮಾಡ್ತಾನೆ ಸ್ಥಿತಪ್ರಜ್ಞ, ಅವನು ಅಷ್ಟೇ ಚಂದ ಉತ್ತರ ಕೊಡ್ತಾನೆ. ಇನ್ನೊಂದು ಇನ್ನೊಂದು 2-3 ದಿವಸ ಬರ್ತದೆ, ಅವಾಗ ಹೇಳ್ತಾನೆ ಹೀಗೆ. ಭಾಷ್ಯ ಯಹಾತು ಅನೇವಂ ಭೂತಃ, ಏನಿದೆ ನಿಮ್ದ್ರೊಳಗೆ ಸಂಸ್ಕೃತ ಯಸ್ತ್ವನೇವಂ ಇದೆಯಾ? ಯಹಾತು ಅನೇವಂ ಭೂತಃ ಅಂದರೆ ಹೀಗೆ ಮಾತ್ರ. ಅನೇನ ಏವಂ, ಅನೇವಂ ಅಂದ್ರೇನು? ಅನೇನ ಏವಂ, ಹೀಗೆ ಮಾತ್ರ, ಹೀಗೆನೇ ಇದ್ದಂತಹ ಆತ್ಮ. ಯಹಾತು ಅನೇವಂ ಭೂತಃ ಯಸ್ಯ ಆತ್ಮನಃ ಬ್ರಹ್ಮಚಕ್ಷತ್ರಂ ಚ ಬ್ರಹ್ಮಕ್ಷತ್ರೇ ಸರ್ವಧರ್ಮವಿಧಾರಕೇ ಅಪಿ ಸರ್ವತ್ರಾಣಭೂತಿ ಉಭೇ ಓದನಃ ಅಶನಂ ಭವತಃ ಸ್ಯಾತಾ. ಯಾವನು ದುಶ್ಚರಿತಾದಿ ದುಶ್ಚಟಗಳು, ನಡವಳಿಕೆಗಳು ಇವುಗಳನ್ನು ಅನೇವಂ ಭೂತಃ ಅಂದರೆ ಹೊಂದದೇ ಇದ್ದಾನೋ, ಅವುಗಳಲ್ಲಿ ಸಿಕ್ಕಾಕೊಂಡಿಲ್ಲವು ಅಂದರೆ ಏನು ಹೇಳ್ತಾ, ಪವಿತ್ರಾತ್ಮನಿದ್ದಾನೆ, ಶುದ್ಧಾತ್ಮನಿದ್ದಾನೆ, ಶುದ್ಧ ಚಾರಿತ್ರ್ಯ ಕೂಡಿದ್ದಾನೆ. ಅವನು ಅವನು ಏನು ಮಾಡ್ತಾನೆ, ಬ್ರಹ್ಮನನ್ನು ನುಂಗಿ ನೀರು ಕುಡಿತಾನೆ, ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಎಲ್ಲ ಸಾಧನೆಗಳನ್ನು ನುಂಗಿ ನೀರು ಕುಡಿತಾನೆ, ಮತ್ತು ಎಲ್ಲ ಜೀವರಾಶಿಗಳನ್ನು ನುಂಗಿ ಬಿಡುತ್ತಾನೆ. ಹೌದೋ? ಯಸ್ಯ ಆತ್ಮನಃ ಬ್ರಹ್ಮಚ ಕ್ಷತ್ರಂ ಚ ಬ್ರಹ್ಮಕ್ಷತ್ರೆ ಸರ್ವಧರ್ಮ ವಿಧಾರಕೆ ಸರ್ವತ್ರಾಣಭೂತೆ. ಸರ್ವಧರ್ಮ ವಿಧಾರಕೆ ಅಂದರೆ ಎಲ್ಲ ಪ್ರಕಾರವಾದ ಸಾಧನೆಗಳು, ಮತ್ತು ಆ ಸಾಧನೆಗಳನ್ನು ಪ್ರಯೋಗಿಸುವವರು, ಈ ಉದಾಹರಣೆ ಕೈ ಇದು ಸಾಧನ, ಪ್ರಯೋಗಿಸುವವರು ಜೀವ, ಕಣ್ಣು ಸಾಧನ ಪ್ರಯೋಗಿಸುವವರು ಜೀವ, ಹಾಗೆಯೇ ಎಲ್ಲ ಸಾಧನೆಗಳನ್ನು ಮತ್ತು ಎಲ್ಲ ಜೀವರಾಶಿಗಳನ್ನು ಎರಡು ಕೊಟ್ಟ ನೋಡ್ರಿ. ಸರ್ವಧರ್ಮ ವಿಧಾರಕ್ಕೆ ಸಾಧನ, ಸರ್ವತ್ರಾಣಭೂತೆ ಅವುಗಳನ್ನು ಪ್ರಯೋಗಿಸುವವನು ಯಾರು, ಉಭೇ ಇವು ಎರಡರನ್ನು ಓದನ, ಇವು ಎರಡರನ್ನು ಕೂಡ ಏನು ಮಾಡಿಕೊಂಡಿದ್ದಾನು, ಅವನು ತುತ್ತು ಮಾಡಿಬಿಟ್ಟಿದ್ದಾನೆ. ಅಶನಂ ಭವತಃ ಸ್ಯಾತ, ತನ್ನ ಆಹಾರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮೇಲೆ ಹೇಳಿದ ನಕಾರಾತ್ಮಕವಾದ ಎಲ್ಲ ವಿಷಯಗಳನ್ನು ಹೊಂದದೇ ಇದ್ದವನು, ದುರ್ನಡತೆ ದುಷ್ಟ ಆಚಾರ ಇವು ಯಾವೂ ಇಲ್ಲ ಇವನಿಗೆ. ಅಥವಾ ಹೇಗಿದ್ದಾನೆ, ಶುದ್ಧನಾಗಿದ್ದಾನೆ, ಸಮಾಧಾನವನ್ನು ಹೊಂದಿದವನಾಗಿದ್ದಾನೆ, ಏಕಾಗ್ರತೆಯನ್ನು ಹೊಂದಿದವನಾಗಿದ್ದಾನೆ, ಆಚಾರ್ಯನನ್ನು ಹೊಂದಿದವನಾಗಿದ್ದಾನೆ. ಮೂರು ವಾಕ್ಯ ಅಂಡರ್ಲೈನ್ ಮಾಡಿಸಿ ನೋಡಿ ಮೇಲ್ಗಡೆ. ಆಚಾರ್ಯನ ಹೊಂದಿದವನಾಗಿದ್ದಾನೆ, ಆಚಾರ್ಯನು ಉಪದೇಶ ಮಾಡಿಕೊಳ್ಳಿ ಸದಾ ಸಿದ್ಧನಿದ್ದಾನೆ, ಇವಷ್ಟೂ ಅವನಿಗೆ ಪ್ರಾಪ್ತವಾಗಿದ್ದರೆ ಅಂಥವನು, ಇದನ್ನು ಪ್ರಾಪ್ತಿ ಮಾಡಿಕೊಂಡವನು ಏನು ಮಾಡ್ತಾನೆ, ಈ ಸಾಧನೆಗಳನ್ನು ಮತ್ತು ಈ ಜೀವರಾಶಿಗಳನ್ನು ಎಲ್ಲರನ್ನೂ ಕೂಡ ಓದನಃ ಅಶನಂ ಭವತಃ ಸ್ಯಾತ, ಅವನು ಆಹಾರವನ್ನು ಮಾಡಿ ನುಂಗಿಬಿಡ್ತಾನೆ. ಸರ್ವಹರಹ ಅಪಿ ಮೃತ್ಯು ಯಸ್ಯ ಉಪಸೇಚನಮಿವ ಓದನಸ್ಯ ಅಶನತ್ವೇ ಅಪಿ ಅಪರ್ಯಾಪ್ತಃ ತಂ ಪ್ರಾಕೃತ ಬುದ್ಧಿಃ ಯಥೋಕ್ತ ಸಾಧನರಹಿತಃ ಸನ್ನ ಕಃ ಇತ್ಥಾ ಇತ್ಥಂ ಏವಂ. ಓಕೆ, ಇತ್ಥಾ ಇತ್ಥಂ ಇವ ಸರ್ವಹರಃ ಅಪಿ, ಅವರನ್ನಂತೂ ಆಹಾರ ಮಾಡ್ತೀನ. ಇನ್ನೊಬ್ಬ ಇದ್ದಾನೆ ಮೃತ್ಯು ಅಂತ ಒಬ್ಬನಿದ್ದಾನೆ, ಅವನೇನು ಮಾಡ್ತಾನೆ, ಸರ್ವಹರಹ ಎಲ್ಲರನ್ನು ಎತ್ಕೊಂಡು ಹೋಗ್ತಾನೆ. ಸರ್ವನಾಶ ಮಾಡುವವನು ಯಾರು, ಮೃತ್ಯು, ಯಮ. ಅದಕ್ಕೆ ವಿಶೇಷಣವಾಗಿ ಹೇಳ್ತಾರೆ ಮೃತ್ಯು ಸರ್ವಹರಹ ಅಪಿ, ಯಾವ ಮೃತ್ಯು ಯಾವ ಯಮ ಎಲ್ಲವನ್ನೂ ಅಪರಿಸುವ ಶಕ್ತಿಯನ್ನು ಹೊಂದಿದ್ದಾನೋ, ಎಲ್ಲರನ್ನು ಸಂಹಾರ ಮಾಡುವ ಶಕ್ತಿಯನ್ನು ಹೊಂದಿದ್ದಾನೋ, ಅಂತಹ ಆ ಮೃತ್ಯು ಇವನಿಗೆ ಉಪಸೇಚನ. ಯಾರಿಗೆ, ಆಚಾರ್ಯವಾನ್ ಪುರುಷೋ ವೇದ, ಉಪನಿಷತ್ತು ಹೇಳ್ತದೆ ಆಚಾರ್ಯವಾನ್ ಪುರುಷೋ ವೇದ. ಆಚಾರ್ಯನನ್ನು ಹೊಂದಿದವನಿದ್ದಾನಲ್ಲ ಅವನು, ಅವೆಲ್ಲ ಯಮನನ್ನೇ ಉಪ್ಪಿನಕಾಯನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಇದರರ್ಥ ಇವನಿಗೆ ಸಾವಿಲ್ಲ ಅದಲ್ಲ, ಯಾಕೆ ಇವನನ್ನು ಕೊಲ್ಲುವ ಯಮ ಇವನಿಗೆ ಉಪ್ಪಿನಕಾಯಿ ಆದ್ಮೇಲೆ ಇವನು ಕೊಲ್ಲೋರು ಯಾರು, ಯಥೋಕ್ತ ಸಾಧನರಹಿತ. ಇವನು ಅಶನತ್ವೇ ಉಪಸೇಚನ ಬೋಧನಸ್ಯ ಅಶನತ್ವೇ ಅಪಿ ಅಪರ್ಯಾಪ್ತ ತಂ ಪ್ರಾಕೃತ ಬುದ್ಧಿ ಯಥೋಕ್ತ ಸಾಧನರಹಿತ ಸನ್ನ ಕಹ ಇತ್ತಾ ಇತ್ತಂ ಏವಂ. ಇಂಥವನನ್ನು ನೀವು ಕೇಳ್ತಾ ಇದ್ದೀರಿ, ಎಂಥವನಿವನು ಮೃತ್ಯುವನ್ನೇ ಉಪ್ಪಿನಕಾಯಿ ಮಾಡಿಕೊಂಡಂತಹ ಇಂಥವನನ್ನು, ಇಂಥವನ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಇವನು ಎಲ್ಲಿರ್ತಾನೆ ಇವನು ಹೇಗಿರ್ತಾನೆ ಅಂತ. ಕಹ ಇತ್ತಾ ಇತ್ತಂ ಇವ, ಯಾರು ತಾನೆ ಇವನು ಹೀಗೇ ಇದ್ದಾನೆ ಇಲ್ಲೇ ಇರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ, ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ, ಎಲ್ಲಿರ್ತಾನೆ ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ಏ ಅಷ್ಟು ತಿಳ್ಕೊಂಡವ್ರು ಇದ್ದಾರೆ ರೀ, ಅವ್ರು ಹೇಳ್ತಾರೆ, ಅವ್ರು ಹೇಳೋ ಅವಶ್ಯಕತೆ ಬಿಡೋದಿಲ್ಲ. ಏಕೆಂದರೆ ಒಬ್ಬರ ಬಗ್ಗೆ ಇವರು ಇಂಥಲ್ಲಿದ್ದಾರೆ ಅಂತ ಹೇಳಬೇಕಾದ್ರೆ ನಾನು ಎಂಥಲ್ಲಿದ್ದೇನೆ ಅಂತ ನನಗೆ ಗೊತ್ತಿರಬೇಕಾಗ್ತದೆ. ತಿಳಿದವರಿಗೆ ಗೊತ್ತು ತಾವು ಎಲ್ಲೆಲ್ಲೂ ಇದ್ದೇವೆ ಅಂತ ಗೊತ್ತು. ಆದ್ದರಿಂದ ಅವ್ರು ಹೇಳಿಕ್ಕಾಗುವುದಿಲ್ಲ. ಕಹ ಇತ್ತ ಇತ್ತಂ ಏವಂ ಯಥೋಕ್ತ ಸಾಧನಾರಹಿತ ಸನ್ನ. ಏನು ಯಥೋಕ್ತ ಸಾಧನ? ಯಥೋಕ್ತ ಸಾಧನವಾನ್ ಇವ ಇತ್ಯರ್ಥ. ಅಂದರೆ ಮೇಲೆ ಹೇಳಿದಂತಹ ಆಚಾರ್ಯ, ಮೇಲೆ ಹೇಳಿದಂತಹ ಸಮಾಧಾನವಾದ ಚಿತ್ತ, ಮೇಲೆ ಹೇಳಿದಂತಹ ಶಾಂತವಾದ ಮನಸ್ಸು, ಇವೆಲ್ಲವನ್ನು ಹೊಂದಿದವನು ಯಥೋಕ್ತ ಸಾಧನ ಇವ ಇತ್ಯರ್ಥ. ವೇದ ವಿಜಾನಾತಿ ಯತ್ರ ಸಹ ಆತ್ಮ ಇತಿ. ಇವನಿಗೆ ಮಾತ್ರ ಕಂಡು ಬರ್ತದೆ, ಸ್ಪಷ್ಟವಾಗಿ ಕಾಣಿಸ್ತದೆ ವೇದ. ಇವನು ಮಾತ್ರ ಗುರುತಿಸಿದ್ದಾನೆ ಏನಂತೇಳಿ, ಸ ಆತ್ಮ ಇತಿ. ಈ ಆತ್ಮನ ಸಹಜತೆ ಸ್ವರೂಪ ಏನು ಅನ್ನೋದನ್ನ ಇವನು ತಿಳಿದಿದ್ದಾನೆ ಇತಿ. ಇವಲ್ಲಿ ಈ ಅಧ್ಯಾಯ ಒಂದು ಒಲ್ಲಿ ಎರಡು ಮುಕ್ತಾಯವಾಗ್ತಾ ಇದ್ದಂತೆಯೇ ಅಧ್ಯಾಯ ಒಂದು ಮೂರನೇ ಒಲ್ಲಿ ಪ್ರಾರಂಭವಾಗ್ತದೆ. ಬಹಳ ಸುಂದರವಾಗಿದೆ ನೋಡಿ. ಋತಂ ಪಿಬಂತೌ ಇತಿ ಅಸ್ಯಾವಲ್ಯಾಃ ಸಂಬಂಧಃ. ಅಸ್ಯಾವಲ್ಯಾಃ ಸಂಬಂಧಃ. ಈಗ ನಾವು ತೆಗೆದುಕೊಳ್ಳ ಕೈಯಲ್ಲಿ ತಗೊಂಡಂತಹ ವಲ್ಲಿ ಮೂರನೇ ವಲ್ಲಿ ಏನಿದೆಯೋ, ಈ ಮೂರನೇ ವಲ್ಲಿ ಮುಂಚಿನ ವಿಷಯಕ್ಕೆ ಏನು ಸಂಬಂಧ ಅಂತ ಹೇಳಿದ್ರೆ ಋತಂ ಪಿಬಂತವನ್ನೋ ಶಬ್ದದಿಂದ ಪ್ರಾರಂಭವಾಗ್ತದೆ. ಈ ಕಳೆದ ಅಧ್ಯಾಯದ ವಿಷಯಗಳಿಂದ ಈ ಅಧ್ಯಾಯಕ್ಕೆ ನಮಗೇನು ಕನೆಕ್ಷನ್ ಕೊಡೋದಿದೆ, ಆ ಕನೆಕ್ಷನ್ ಕೊಡುವಂಥ ಶಬ್ದ ಯಾವುದು? ಋತಂ ಪಿಬಂತವು ವಿದ್ಯಾ ವಿದ್ಯೆ ನಾನಾ ವಿರುದ್ಧ ಫಲೇ ಇತಿ ಉಪನ್ಯಸ್ತೆ ನ ತು ಸಫಲೇತಿ ಯಥಾವತ್ ನಿರ್ಣೀತೆ. ವಿದ್ಯಾ ಮತ್ತು ಅವಿದ್ಯೆ ಅನ್ನುವ ಎರಡು ಶಬ್ದಗಳನ್ನು ಪ್ರಾರಂಭದಿಂದಲೂ ನಾವು ಬಳಸ್ತಾ ಬಂದೇವೆ. ಇವುಗಳ ಫಲ ಏನು? ವಿದ್ಯೆಯ ಫಲ ಏನು? ಅವಿದ್ಯೆಯ ಫಲ ಏನು? ವಿದ್ಯಾ ಅವಿದ್ಯೆಯ ಫಲ ಎರಡು ಒಂದೇ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ವಿದ್ಯೆಯ ಫಲವೇ ಬೇರೆ, ಅವಿದ್ಯೆಯ ಫಲವೇ ಬೇರೆ. ಅವಿದ್ಯಾ ಫಲ ಕನ್ಫ್ಯೂಷನ್, ವಿದ್ಯೆಯ ಫಲ ಕ್ಲಾರಿಟಿ. ಹಿಂಗೆ ಅರ್ಥ ಮಾಡ್ಕೊಡ್ರಿ ಚಂದ. ಅವಿದ್ಯೆಯ ಫಲ ಗೊಂದಲ, ವಿದ್ಯೆಯ ಫಲ ಶಾಂತಿ. ವಿದ್ಯಾ ಅವಿದ್ಯಾ ನಾನಾ ವಿರುದ್ಧ ಫಲೇ. ವಿದ್ಯೆಯ ಫಲವೇ ಬೇರೆ, ಅವಿದ್ಯೆಯ ಫಲವೇ ಬೇರೆ ಇತಿ ಉಪನ್ಯಸ್ತೆ. ನಾವು ಮುಂಚೆ ಅದನ್ನು ಸ್ಪಷ್ಟಪಡಿಸಿದ್ದೇವೆ. ನಾವು ಸ್ಪಷ್ಟಪಡಿಸಿದ್ದೇವೆ ಅಂತಂದ್ರೇನು, ಆ ವಿಷಯವನ್ನು ಮಂಡಿಸಿದ್ದೇವೆ. ಆದರೆ ನತು ಸಫಲೇತೆ ಯಥಾವತ್ ನಿರ್ಣಯಿತೆ, ಅದನ್ನು ಫಲಕಾರಿಯಾಗಿ ನಾವು ನಿರ್ಣಯಿಸಲಿಕ್ಕೆ ಆಗಿಲ್ಲ. ಇದು ಹೀಗೆ ಎಂದು ನಿರ್ಣಯಿಸಲಿಕ್ಕೆ ನಮಗಾಗಿಲ್ಲ. ಭಗವತ್ಪಾದಾಚಾರ್ಯ ಏನು ಮಾಡ್ತಾರೆ ಇಲ್ಲಿ, ಹಿಂದೆ ಆಗಿರೋ ವಿಷಯವನ್ನು ನಮ್ಮ ಜ್ಞಾಪಕಕ್ಕೆ ತಂದು ನಾವು ಮಂಡಿಸಿದ್ದೇವೆ. ವಿದ್ಯಾ ಅವಿದ್ಯಾ ಎನ್ನುವ ಎರಡು ಸಂಗತಿಗಳನ್ನು ಮಂಡಿಸಿದ್ದೇವೆ. ಆದರೆ ಇದನ್ನೇ ವಿದ್ಯೆ ಎಂದು ಕರೆಯುತ್ತಾರೆ, ಇದನ್ನೇ ಅವಿದ್ಯೆ ಎಂದು ಕರೆಯುತ್ತಾರೆ ಅಂತ ನಾವು ಇನ್ನೂ ನಿರ್ಣಯಿಸಲಿಕ್ಕೆ ಆಗಿಲ್ಲ. ನತ್ತು ಸಫಲೇತೆ ಯಥಾವತ್ ನಿರ್ಣಯತೆ. ಅದಕ್ಕಾಗಿ ಏನು ಮಾಡ್ತೀರಿ? ತನ್ನಿರ್ಣಯಾರ್ಥ ರಥರೂಪ ಕಲ್ಪನಾ ತಥಾಚ ಪ್ರತಿಪತ್ತಿ ಸೌಕರ್ಯಂ ಏವಂಚ ಪ್ರಾಪ್ತೃಪ್ರಾಪ್ಯ ಗಂತವ್ಯ ವಿವೇಕಾರ್ಥಂ ರಥರೂಪಕ ದ್ವಾರವು ದ್ವೌ ಆತ್ಮಾನವು ಉಪನ್ಯಸ್ಯೇತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.